ಸಮಯ 7:20. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಏನಾಯ್ತು, ಹಾವು ಕಚ್ಚಿದೆಯಾ? ಈಗಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಹಾವು ಕಚ್ಚಿದಾಗ ಮನೆಯಲ್ಲಿ ಕೈಮದ್ದು ಅಥವಾ ಉಪಚಾರ ಇಲ್ಲ. ಹಾವು ಕಚ್ಚಿದಾಗ ಜಾದು ಅಥವಾ ಮಾಯ ಮಾಡಬೇಕಾ? ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಹುಲಿ ಹೈದರ್ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. ಆರು ದೀಳ ಕಂದಾರೇಣ ತಿರಗಿದರ ದೇವರಿಲ್ಲೇನ ಗುಡಿಯಾಗೋ ದೇವರಿಲ್ಲೇನ ಗುಡಿಯಾಗ ಕರೆ ಹನುಮ ಸಾವರ ಮಗ್ಯಾಗ ಅಡಿಗಾನ ಚೀಕಾಯ ಮುರದ ಗಂಗಳ ಕಾಕೆ ತುದಿಗಟ್ಟಿ ನಾಳೆ ಕಯ ಸೊನ್ನೆ ತುದಿಗಟ್ಟಿ ನಾಳೆ ಕಯ ಸೊನ್ನೆ ಮಾಡಿದರ ನಿನ್ನಾಳೆ ನನಗೆ ಹಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಕಿ ತುದಿಗಟ್ಟಿ ನಾಳೆ ಕಯ ಸೊನ್ನೆ ತುದಿಗಟ್ಟಿ ನಾಳೆ ತುದಿಗಟ್ಟಿ ನಾಳೆ ನಿನ್ನಾಣೋ ನನಗೆ ಹಸವಿಲ್ಲ ಕರದು ಕರ ಚೀಕಾಯ ಮುರದ ಗಂಗಳ ಕಾಕಿ ತುದಿಗಟ್ಟಿ ಮೇಲೆ ಕಯ ಸೊನ್ನೆ ತುದಿಗಟ್ಟಿ ಮೇಲೆ ಕಯ ಸೊನ್ನೆ ಮಾಡಿದರ ನಿನ್ನಾಣೋ ನನಗೆ ಹಸವಿಲ್ಲ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ಮೆಸಿನಿ ಬುಜ ನೋಡ ಆದಿಯ ಒಲನಾಡ ಗೋಧಿಯ ತನಿ ನೋಡ ಓರಿ ಮೆಸಿನಿ ಬುಜ ನೋಡ ಅಲ್ಲ ನಾವು ಸುಧಾನ ದಸರಾದ ಕಲ್ಲ ಇಳ ಕಲ್ಲ ಮುಂದೆರವ ಮುತ್ತೇನ ಕಲ್ಲ ಮುದಗಲ್ಲ ಸರದ ಕಲ್ಲ ಇಲ ಕಲ್ಲ ಹೆಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಕಲ್ಲ ಮುದಗಲ್ಲ ಓಲ ಓಲ ಕಲ್ಲ ಕಡಬ ಮಾಡಿ ಮುಳ್ಳು ಸಾವಿಗೆ ಮಾಡಿ ಬನ್ನಿ ಎಲಿಯ ಕಟ್ಟಿರಿ ಕಂದಾಕಿ ಅಂತ ಮಗಿ ಆಲಿಂಡೆ ಕುಂಟಿ ದಿಂಡಿಲೇ ಕಟದಾಳು ಕುಂಟಿ ದಿಂಡಿಲ ಕಟದಾಳು ಬಾಲೆ ಚಲಕಿಲೆ ಬೆಣ್ಣೆ ತಗುದಾಳು ಕಟ್ಟಿರಿ ಕಂದ